ಬೆಟ್ಟದಲ್ಲಿ ಬಸಿಯಿದ್ದರೆ ಸಾಕು ಮೊಳೆಯುವ ಬೀಜಗಳು ಕಾಳುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಹೋಗೋಣ